ಸಳಕೆ ಮಾರು ಚಂದ ಸಿರತಿಯ ಕೈ ಸಳಕೆ ಮಾರು ಚಂದ ಸುರಿಯ ಕೈ ಸಳಕೆ ಮಾರು ಚಂದ ಸುರಿಯ ಜಂಗಿಯ ಇದುವರೆಗೆ ಘಮಲಾಬಾಯಿ ಮತ್ತು ಸಂಗಡಿಗರಿಂದ ಲಮಾಣಿ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆಯಾಗಲಿದೆ. ಈಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರುವುದು. ಆಕಾಶವಾಣಿ ಕೃಷಿರಂಗ. ನಾಡಿನ ಸಮಸ್ತ ರೈತ ಬಾಂಧವರಿಗೆ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗ

ಕೇಳುಗರೆ, ನಾಳೆ ಸಂಜೆ 5 ಗಂಟೆಗೆ ಬಾಲವೃಂದ ಕಾರ್ಯಕ್ರಮದಲ್ಲಿ ಸಿರಸಿಯ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗುವುದು. ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಗೇರು ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಕುರಿತು ಸಿರಸಿಯ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯ ಸಂರಕ್ಷಣಾ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ ರೂಪಾ ಪಾಟೀಲ್ ಅವರೊಡನೆ ಸಂದರ್ಶನ ಕೇಳುವಿರಿ. ನಂತರ ಕೃಷಿ ಮಾಹಿತಿ ಪ್ರಸಾರವಾಗುವುದು.